ಎಲ್ಐಸಿ ನಿವೇಶ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಏನಾಯ್ತು, ಹಾವು ಕಚ್ಚಿದೆಯಾ? ಈಗಲೇ ಹತ್ತಿರದ ಆಸ್ಪತ್ರೆಗೆ ಹೋಗಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಹಾವು ಕಚ್ಚಿದಾಗ ಮನೆಯಲ್ಲಿ ಕೈಮದ್ದು ಅಥವಾ ಉಪಚಾರ ಇಲ್ಲ. ಹಾವು ಕಚ್ಚಿದಾಗ ಜಾದು ಅಥವಾ ಮಾಯ ಮಾಡಬೇಕಾ? ಇಲ್ಲ, ತಕ್ಷಣ ಆಸ್ಪತ್ರೆಗೆ ಹೋಗಿ ಜೀವ ಉಳಿಸಿ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ಆತ್ಮೀಯ ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ. ಇದೇ ಮಂಗಳವಾರ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಡೆದ 14ನೇ ಘಟಿಕೋತ್ಸವದ ಬಾನುಲಿ ವರದಿ. ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಇದೇ ಮಂಗಳವಾರ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಡೆದ 14ನೇ ಘಟಿಕೋತ್ಸವದ ಬಾನುಲಿ ವರದಿ. ರಾಜ್ಯದ ತೋಟಗಾರಿಕಾ ಬೆಳೆಗಳ ಪ್ರಾಮುಖ್ಯತೆಯನ್ನು ಅರಿತು ರೈತರ ಬದುಕಿಗೆ ಶ್ರಮಿಸುತ್ತಿರುವ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ 14ನೇ ಘಟಿಕೋತ್ಸವ ಇದೇ ಮಂಗಳವಾರ ಬೆಳಗ್ಗೆ 11:30 ಮುಖ್ಯ ಪ್ರೇಕ್ಷಾಗೃಹ ಉದ್ಯಾನಗಿರಿ ಆವರಣ ನವನಗರ ಬಾಗಲಕೋಟೆಯಲ್ಲಿ ಜರುಗಿತು. 14ನೇ ಘಟಿಕೋತ್ಸವವನ್ನು ರಾಷ್ಟ್ರಗೀತೆಯ ಮೂಲಕ ಪ್ರಾರಂಭಿಸಲಾಯಿತು. ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಅರೆ ಶುಷ್ಕ ಉಷ್ಣವಲಯದ ಅಂತಾರಾಷ್ಟ್ರೀಯ ಬೆಳೆಗಳ ಸಂಶೋಧನಾ ಸಂಸ್ಥೆ ಹೈದರಾಬಾದ್ನ ಮಹಾನಿರ್ದೇಶಕರಾದ ಡಾಕ್ಟರ್ ಹಿಮಾಂಶು ಪಾಠಕ್ ಅಧ್ಯಕ್ಷತೆಯನ್ನು ಗೌರವಾನ್ವಿತ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ ಹಾಗೂ ಕುಲಾಧಿಪತಿಗಳು, ಶ್ರೀ ತಾವರ್ಚಂದ್ ಗೆಹ್ಲೋಟ್ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ವಹಿಸಿದ್ದರು. ಅಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ, ವಿಶ್ವವಿದ್ಯಾಲಯದ ಅಧಿಕಾರಿಗಳು, ಸಮಗ್ರ ಆಡಳಿತ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ತಂದೆ ತಾಯಿಗಳು ಹಾಗೂ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ನಂತರ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ ಅವರು ಸರ್ವರನ್ನ ಸ್ವಾಗತಿಸಿ ವಿಶ್ವವಿದ್ಯಾಲಯದ ಸಂಕ್ಷಿಪ್ತ ವರದಿಯನ್ನ ಮಂಡಿಸಿದರು. ಸರ್ವರಿಗೂ ನಮಸ್ಕಾರಗಳು. ದ ಆಗಸ್ಟ್ ಗ್ಯಾದರಿಂಗ್, ಹಾನಬಲ್ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಜಿ, ಹಿಸ್ ಎಕ್ಸಲೆನ್ಸ್ ಗವರ್ನರ್ ಆಫ್ ಕರ್ನಾಟಕ ಅಂಡ್ ಚಾನ್ಸಲರ್ ಆಫ್ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್ ಬಾಗಲಕೋಟ್ ಡಾಕ್ಟರ್ ಹಿಮಾಂಶು ಪಾಠಕ್, ಡೈರೆಕ್ಟರ್ ಜನರಲ್ ಇಕ್ರಿಸಾಟ್, ಎಸ್ಟೀಮ್ಡ್ ಮೆಂಬರ್ಸ್ ಆಫ್ ದ ಬೋರ್ಡ್, ಡಿಸ್ಟಿಂಗ್ವಿಶ್ಡ್ ಡಿಗ್ನಿಟರೀಸ್, ಯೂನಿವರ್ಸಿಟಿ ಆಫೀಸರ್ಸ್, ಫ್ಯಾಕಲ್ಟಿ, ಸ್ಟಾಫ್, ಗ್ರಾಜುಯೇಟಿಂಗ್ ಸ್ಟೂಡೆಂಟ್ಸ್, ಪೇರೆಂಟ್ಸ್, ಬಾಗಲಕೋಟ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಪೊಲೀಸ್ ಆಫೀಸರ್ಸ್, ಪ್ರೆಸ್ ಅಂಡ್ ಮೀಡಿಯಾ, ಪ್ರೆಸೆಂಟ್ ಹಿಯರ್ ಅಂಡ್ ಲೇಡೀಸ್ ಅಂಡ್ ಜೆಂಟಲ್ಮನ್, ಟುಡೇ ಇಟ್ ಈಸ್ ಎ ವೆರಿ ಪ್ಲೆಸೆಂಟ್ ಅಂಡ್ ಮೆಮೊರಬಲ್ ಡೇ ಫಾರ್ ಆಲ್ ಆಫ್ ಅಸ್. ಇಟ್ ಗಿವ್ಸ್ ಮೀ ಆನ್ ಇಮ್ಮೆನ್ಸ್ ಪ್ಲೆಷರ್ ಟು ವೆಲ್ಕಮ್ ಯು ಆಲ್ ಟು ದ 14th ಕಾನ್ವೊಕೇಶನ್ ಸೆರೆಮನಿ ಆಫ್ ಅವರ್ ಯೂನಿವರ್ಸಿಟಿ. ಆನ್ ದ ಅಕೇಶನ್ ಆಫ್ 14th ಕಾನ್ವೊಕೇಶನ್ ಆಫ್ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್ ಬಾಗಲಕೋಟ್, ಐ ಸೀಕ್ ಕೈಂಡ್ ಪರ್ಮಿಷನ್ of the Honorable Governor of Karnataka and Chancellor to present brief report on the achievements and the progress of the university. UHS Bagalkot, established on 22nd November 2008, is the third horticulture university in India and has emerged as a leader among 74 agriculture universities in the country. Its achievements are result of dedicated efforts by faculty, students and staff with a strong support from state and central government. Realizing the importance of horticulture, which ensures climate, food and income security to the society. Hence, the government of Karnataka established the University of Horticulture Sciences, Bagalkot on 22nd, 11th, 2008. The vision, mission and mandate of the University of Horticulture Sciences, Bagalkot is imparting quality education in all branches of horticulture and allied disciplines. Conducting applied strategic and basic research in all branches of horticulture and allied disciplines, conducting and facilitating the transfer of technologies to the benefit of the farming community through effective extension education mechanisms and technology-enabled outreach programs. I briefly place before you the progress and achievement of the university. Achieved phenomenal progress in a span of 16 years. At present, university comprises 10 constituent colleges, 12 horticulture research and extension centers, 7 ESRP centers, 2 centers of excellence, 1 KVK and 12 horticulture and extension education units covering 24 districts of Karnataka. The graduate programs offered in the university including BSc Horns in Horticulture and BTech in Food Technology. The MSc Hort program is offered in 10 disciplines and doctoral degree program in 9 disciplines. Total enrollment of students in the university is 2,799. Students are studying in various academic programs. In this 14th convocation, totally 694 students comprising 487 BSc Horticulture, 21 BTech Food Technology, 144 MSc Horticulture and 42 PhD students will be conferred with their respective degrees. This is the golden period of your life. Focus on your studies and career with sincerity and commitment. Above all, strive to be responsible citizens who serve the nation with integrity and purpose. I welcome to you all to the 14th convocation of UHS Bagalkot. Jai Jawan, Jai Kisan, Jai Vignan. ಗೌರವಾನ್ವಿತ ರಾಜ್ಯಪಾಲರು ಘಟಿಕೋತ್ಸವದ ಪ್ರಾರಂಭೋತ್ಸವದ ಘೋಷಣೆ ಮಾಡಿದ ನಂತರ ಎಲ್ಲಾ ಪದವೀಧರರು ಎದ್ದು ನಿಂತು ಬಲಗೈ ಮುಂದೆ ಮಾಡಿ ಹೌದು ನಾನು ವಾಗ್ದಾನ ನೀಡುತ್ತೇನೆ ಎಂದು ಪ್ರಮಾಣ ವಚನ ಮಾಡಿದರು. ಇದಾದ ಬಳಿಕ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯ ಮೇಲಿನ ಗಣ್ಯರಿಗೆ ತಲೆಬಾಗಿ ಗೌರವಿಸಿದರು. 14ನೇ ಘಟಿಕೋತ್ಸವದ ಆರಂಭದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಅಭ್ಯರ್ಥಿಗಳಿಗೆ ಪದವಿಯನ್ನು ಪ್ರದಾನ ಮಾಡಲಾಯಿತು. 14ನೇ ಘಟಿಕೋತ್ಸವದಲ್ಲಿ 508 ಬಿಎಸ್ಸಿ ಹಾನರ್ಸ್ ತೋಟಗಾರಿಕೆ ಮತ್ತು ಬಿಟೆಕ್ ಆಹಾರ ತಂತ್ರಜ್ಞಾನ ವಿದ್ಯಾರ್ಥಿಗಳಿಗೆ, 10 ವಿಭಾಗದಲ್ಲಿ ಎಂಎಸ್ಸಿ ತೋಟಗಾರಿಕೆಯಲ್ಲಿ ಉತ್ತೀರ್ಣರಾದ 144 ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮತ್ತು ಪಿಎಚ್ಡಿಯಲ್ಲಿ 42 ವಿದ್ಯಾರ್ಥಿಗಳಿಗೆ ವಾರ್ಷಿಕ ಘಟಿಕೋತ್ಸವದಲ್ಲಿ ಪದವಿಗಳನ್ನು ಪ್ರದಾನ ಮಾಡಲಾಯಿತು. ಮಹಾವಿದ್ಯಾಲಯಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಅರ್ಹ ಸ್ನಾತಕ ಪದವಿ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯದ ಮತ್ತು ದಾನಿಗಳ ಚಿನ್ನದ ಪದಕಗಳನ್ನು ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಆಯಾ ವಿಷಯಗಳಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯದ 25 ಹಾಗೂ ದಾನಿಗಳ 70 ಚಿನ್ನದ ಪದಕ ಸೇರಿ ಒಟ್ಟು 95 ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಯಿತು. ಘಟಿಕೋತ್ಸವದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅರೆ ಶುಷ್ಕ ಉಷ್ಣವಲಯದ ಅಂತಾರಾಷ್ಟ್ರೀಯ ಬೆಳೆಗಳ ಸಂಶೋಧನಾ ಸಂಸ್ಥೆ ಹೈದರಾಬಾದ್ನ ಮಹಾನಿರ್ದೇಶಕರಾದ ಡಾ ಹಿಮಾಂಶು ಪಾಠಕ್ ಅವರು ಘಟಿಕೋತ್ಸವದ ಭಾಷಣ ಮಾಡಿದರು. ಮೋಸ್ಟ್ ಆನರಬಲ್ ಗವರ್ನರ್ ಆಫ್ ಕರ್ನಾಟಕ, ರೆಸ್ಪೆಕ್ಟೆಡ್ ಚಾನ್ಸಲರ್ ಆಫ್ ದಿಸ್ ಗ್ರೇಟ್ ಯೂನಿವರ್ಸಿಟಿ, ಮಾನನೀಯ ಶ್ರೀ ಗೆಹ್ಲೋತ್ ಸಾಹ್, ಆನರಬಲ್ ವೈಸ್ ಚಾನ್ಸಲರ್ ಆಫ್ ದಿಸ್ ಪ್ರೆಸ್ಟಿಜಿಯಸ್ ಯೂನಿವರ್ಸಿಟಿ, ಮೆಂಬರ್ಸ್ ಆಫ್ ಅಕಾಡೆಮಿಕ್ ಕೌನ್ಸಿಲ್, ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಆಲ್ ಡಿಸ್ಟಿಂಗ್ವಿಶ್ಡ್ ಪರ್ಸನಾಲಿಟೀಸ್ ಸಿಟ್ಟಿಂಗ್ ಆನ್ ದ ಡಯಾಸ್, all the faculty members, former vice chancellors, former directors and deans, parents, distinguished guests, and very importantly or most importantly for today, all the students who have received their degrees and medals, their proud parents, ladies and gentlemen. First of all, let me congratulate all the students and award winners who received their degree. The honorable presence of the Governor of Karnataka and your beloved Chancellor. Friends, you have earned the most deserving and hardly earned your degree today. And today is one of the most important days in your life. I'm sure you will remember this day ever in your life. And I wish all of you all success in your life. Secondly, let me congratulate the faculty members, all the teachers, because of whom you could receive degrees today. In Indian philosophy, as they say, Guru Brahma, Guru Vishnu, ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿದೌಟ್ ಗುರು, ವಿದೌಟ್ ಟೀಚರ್, ವಿದೌಟ್ ದೇರ್ ಬ್ಲೆಸಿಂಗ್ಸ್ ನಥಿಂಗ್ ಕ್ಯಾನ್ ಬಿ ಅಚೀವ್ ಇನ್ ದಿಸ್ ಆರ್. ಸೊ ಮೈ ಥ್ಯಾಂಕ್ಸ್ ಅಂಡ್ ಕಂಗ್ರಾಚುಲೇಷನ್ಸ್ ಟು ಈಚ್ ಅಂಡ್ ಎವ್ರಿ ಫ್ಯಾಕಲ್ಟಿ ಮೆಂಬರ್ ಆಫ್ ದಿಸ್ ಗ್ರೇಟ್ ಯೂನಿವರ್ಸಿಟಿ. ಅಂಡ್ ಐ ಆಮ್ ಶ್ಯೂರ್ ಆಸ್ ಸ್ಟೂಡೆಂಟ್ಸ್ ಆರ್ ವೆರಿ ಹ್ಯಾಪಿ ಟುಡೇ, ದೇ ಆರ್ ಆಲ್ಸೋ ಈಕ್ವಲಿ ಇಫ್ ನಾಟ್ ಮೋರ್ ಹ್ಯಾಪಿ ವೆನ್ ದೇರ್ ಸ್ಟೂಡೆಂಟ್ಸ್ ಆರ್ ರಿಸೀವಿಂಗ್ ಡಿಗ್ರೀಸ್. Education in life is the basic thing. Whatever you would like to achieve, without education, it is absolutely not possible. In Sanskrit, it says, Vidya dadati vinayam, vinayati yati patratam, patratam dhanma aplodhi, dhanam dharma dadashutam. From knowledge, you get your entitlement. From entitlement, you get the recognition. From there, you get wealth. From wealth, you get your duty, and from duty, you get all happiness in your life. Friends, this convocation, which we call as Dikshant, this is the day when you are admitted to your respective degrees, and then you are dedicated to serve the society. Education is not only for you. Education is not only for your family, but education and this convocation is to dedicate yourself to serve the society, state level, national level, and also tribal level. If you do well, university will be doing well. If you do not do well, university also will not be doing well. And you are fortunate that you are studying horticulture. This state, Karnataka, is doing exceedingly well in the field of horticulture. In all levels, in terms of production and productivity, in terms of value addition, in terms of even export also, this state is doing well. And this university, as Honorable Vice Chancellor presented the achievements of this university for this year, and also I know for previous years, in the field of horticultural science, this university is performing exceedingly well. Friends, as I said, today really is one of the most important day for you and also for us, when I could witness that so many young students, girls and boys, received their honors. One very important observation I also made. My congratulations to each and every one of you. My congratulations to the university for attracting so many youth and young girls who will be serving horticulture, who will be serving the state of Karnataka, who will be serving the country of Bharat and India in years to come. Wish you all success, each and every one of you. Memorable opportunity to be here before you, to witness all these good things which were happening, all these degree recipients coming and getting their degrees, and also visit this university. Honorable Vice Chancellor, sir, thank you very much for inviting me. Wish you all success. Jai Hind. Namaste. 14ನೇ ಘಟಿಕೋತ್ಸವದ ಅಧ್ಯಕ್ಷೀಯ ಭಾಷಣವನ್ನು ಗೌರವಾನ್ವಿತ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ ಹಾಗೂ ಕುಲಾಧಿಪತಿಗಳು, ಶ್ರೀ ತಾವರ್ಚಂದ್ ಗೆಹ್ಲೋಟ್ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ಮಾಡಿದರು. ವಿಶ್ವವಿದ್ಯಾಲಯಕ್ಕೆ ಚೌದವೇ ದೀಕ್ಷಾಂತ ಸಮಾರಂಭ ಮಂಚ ಪರ ಉಪಸ್ಥಿತ ಆಜ್ಕೆ ಈ ಸಮಾರೋಹಕ್ಕೆ ಮುಖ್ಯ ಅತಿಥಿ ಆದರಣೀಯ ಡಾಕ್ಟರ್ ಹಿಮಾಂಶು ಪಾಠಕ್ ಜಿ ಉನ್ನೆ ಕಮ್ ಸಮಯ ಮೇ ಬಹುತ್ ಅಚ್ಚಿ ಅಚ್ಚಿ ಬಾತೆ ಹಮಕೋ ಬತಾಯಿ ಹೇ ಪ್ರೇರಣಾದಾಯಿ ಹೇ. मैं आपसे अनुरोध करूंगा कि उन पर विचार करके अमल करने की कोशिश करें. विश्वविद्यालय के वाइस चांसलर डॉक्टर विष्णुवर्धन जी, जिन्होंने विश्वविद्यालय के अचीवमेंट की जानकारी दी जो उत्साहजनक पाई गई, इसके लिए मैं आप सबको बधाई और शुभकामनाएं देता हूं. प्रबंधन बोर्ड एवं अकादमिक परिषद के सम्माननीय सदस्यगण, विश्वविद्यालय परिवार के समस्त सदस्यगण, उपाधि प्राप्त करने वाले विद्यार्थी और उनके परिजन एवं उपस्थित सभी विद्यार्थीगण, सम्माननीय अतिथिगण एवं मीडिया के महानुभाव, एल्लरिगू नमस्कार. नानु निम्मेल्लरन्नु हार्दिकवागि स्वागतिसुत्तेने. आज का यह दीक्षांत समारोह छात्रों की अकादमिक यात्रा के सफल समापन के प्रतीक के साथ साथ जीवन के एक नए अध्याय की शुरुआत का संकेत है. मैं इस अवसर पर सभी स्नातक, स्नातकोत्तर एवं शोध उपाधि प्राप्त करने वाले छात्रों को हार्दिक बधाई देता हूं और उनके और आपके उज्ज्वल भविष्य की कामना करता हूं. यह खुशी की बात है कि कृषि एवं बागवानी के क्षेत्र में महिलाओं की संख्या में लगातार वृद्धि हो रही है. जैसा कि आपने सम्मान देते समय देखा कि महिलाओं की संख्या ज्यादा अधिक थी और गोल्ड मेडल उन्होंने ज्यादा प्राप्त किए। यह महिला सशक्तिकरण की दिशा में किए गए कार्यों का परिणाम है। मैं इस अवसर पर सभी गोल्ड मेडलिस्ट एवं उपाधि प्राप्त छात्रों को बधाई देता हूँ। आप ऐसे क्षेत्र से जुड़े हैं जहाँ आज आधुनिक तकनीक, जैविक खेती, मूल्य संवर्धन और निर्यात जैसे विषय अत्यधिक प्रासंगिक हो गए हैं। भारत जैसे कृषि प्रधान देश में हॉर्टिकल्चर की भूमिका फल फूल सब्जियों और औषधीय पौधों के उत्पादन के साथ साथ रोजगार सृजन, पर्यावरण संतुलन और पोषण सुरक्षा से भी जुड़ चुकी है। आज औषधि एवं सगंध पौधों पर आधारित व्यापार विश्व भर में बढ़ रहा है। हमारे किसानों को परंपरागत फसलों के साथ साथ औषधि एवं सगंध फसलों की उन्नत खेती की ओर ध्यान देना चाहिए और इस दिशा में सक्रिय प्रयास करना चाहिए। भारत में कई कृषि जलवायु क्षेत्र है जो नाजुक और कोमल फूलों की खेती के लिए अनुकूल है। आज फूलों की खेती कई राज्यों में व्यावसायिक रूप से की जा रही है। हमारा देश फूलों का बहुत बड़ा निर्यातक देश है। आप सभी जानते हैं कि फ्लोरिकल्चर हॉर्टिकल्चर की एक शाखा है जिसमें फूलों की पैदावार, मार्केटिंग, कॉस्मेटिक और परफ्यूम इंडस्ट्री के अलावा फार्मास्यूटिकल आदि शामिल है। युवा इस व्यवसाय को शुरू करके अच्छी खासी कमाई कर सकते हैं। आज दुनिया सस्टेनेबल एग्रीकल्चर, क्लाइमेट स्मार्ट हॉर्टिकल्चर और डिजिटल फार्मिंग जैसे विषयों पर गंभीरता से कार्य कर रही है। आज हमारा देश कृषि क्षेत्र को तकनीक, नवाचार और स्थायित्व के साथ जोड़कर आत्मनिर्भर भारत की ओर बढ़ रहा है। मुझे पूरा विश्वास है कि आप कृषि एवं बागवानी क्षेत्र को नई दिशा देंगे, किसानों के जीवन को बेहतर बनाएंगे और भारत को खाद्यान्न एवं कृषि उत्पादन के साथ साथ तकनीक, नवाचार और नैतिकता का भी वैश्विक केंद्र बनाएंगे। आप सबके उज्जवल भविष्य की कामना करते हुए मेरी वाणी को विराम देता हूँ। आपके प्रति आभार व्यक्त करता हूँ। धन्यवाद। जय हिंद, जय भारत, जय किसान, जय किसान। ಘಟಿಕೋತ್ಸವದಲ್ಲಿ ಒಟ್ಟು 17 ಬಂಗಾರ ಪದಕ ಪಡೆದ ಸಹನಾ ಪಟಿಗೆ ಮತ್ತು ಸಹನಾ ಅವರ ತಂದೆ ತಾಯಿ ಖುಷಿ ಹಂಚಿಕೊಂಡಿದ್ದು ಹೀಗೆ. ಎಲ್ಲರಿಗೂ ನಮಸ್ಕಾರ. ನಾನು ಸಹನಾ ಪಟಗೆ ಅಂತ. ನನ್ನ ತಂದೆ ಹೆಸರು ಮಂಜುನಾಥ್ ಪಟಗೆ. ನಮ್ಮೂರು ವಿಜಯನಗರ ಡಿಸ್ಟಿಕ್ನ ಹೊಳಲು. ನಾನು ಓದಿದ್ದು ತೋಟಗಾರಿಕಾ ವಿದ್ಯಾಲಯ ಬೀದರ್ನಲ್ಲಿ. ನನಗೆ 17 ಗೋಲ್ಡ್ ಮೆಡಲ್ಸ್ ಬಂದಿದೆ. 16 ಗೋಲ್ಡ್ ಮೆಡಲ್ಸ್ UHS ಬಾಗಲಕೋಟೆಗೆ ಫಸ್ಟ್ ಬಂದಿರೋದಕ್ಕೆ ಬಂದಿರೋದು, ಮತ್ತು 1 ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಬರ್ತಾ ಇದೆ. ಮತ್ತು ನಾನು ಮುಂದೆ ತೋಟಗಾರಿಕೆಯಲ್ಲಿ ಸೈಂಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಐ ಥಿಂಕ್ ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್, ಮತ್ತು ಮಾರ್ಕ್ಸ್ ಜಾಸ್ತಿ ಬರಬೇಕಂದ್ರೆ ಹಾರ್ಡ್ ವರ್ಕ್ ಕೂಡ ಬೇಕಾಗ್ತತಿ. ಯಾಕಂದ್ರೆ ಲಾಂಗ್ ಆನ್ಸರ್ಸ್ ಟೈಪ್ಸ್ ಆ ಥರ ಇರುತ್ತೆ. ಸೊ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಎರಡೂ ಇಂಪಾರ್ಟೆಂಟ್. ಎರಡು ಇವತ್ತಿನ ವೇದಿಕೆಯಲ್ಲಿ ಸಾಕಷ್ಟು ಜೂನಿಯರ್ ನಿಮ್ಮ ಸಾಧನೆ ನೋಡಿದ್ದಾರೆ, ಅವ್ರಿಗೆ ಏನಕ್ಕೆ ಇಷ್ಟಪಡ್ತೀನಿ? ಏನಂದ್ರೆ ನಾನೇನ್ ಮಾಡ್ತಿದ್ದೆ ಅಂದ್ರೆ ಯಾವಾಗ್ಲೂ ಅವತ್ತಿನ ದಿನದ ಅವತ್ತೇ ಓದ್ತಿದ್ದೆ. ಇದು ನಮ್ಮ ಪಪ್ಪ ನನಗೆ ಸಣ್ಣವಳಿದ್ದಾಗಿಂದ ಹೇಳ್ಕೊಂತ ಬಂದಿದ್ರು. ಸೊ ಅವತ್ತಿನ ದಿನದ ಅವತ್ತು ಓದಿದ್ರೆ ಎಲ್ಲದನ್ನೂ ಸಾಧ್ಯ. ನಮ್ಮ ತೋಟಗಾರಿಕೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಹಿಂದಿನ ದಿನ ಓದಕ್ ಹೋಗ್ತಾರೆ, ಅದನ್ನ ಬಿಟ್ಟು ಅವತ್ತಿನ ದಿನದ ಅವತ್ತು ಓದಿದ್ರೆ ಎಲ್ಲ ಕೂಡ ಸಾಧ್ಯ ಆಗ್ತದೆ. ಸಾಧನೆಗೆ ನಮ್ಮ ಕನಸಿದ್ರ ಜೊತೆಗೆ ಸ್ಫೂರ್ತಿ ಆಗ್ಲಿಕ್ಕೆ ಕೂಡ ತಂದೆ ತಾಯಿ ಪಾತ್ರ ಬಹಳ ಮುಖ್ಯ. ಅವ್ರ ಬಗ್ಗೆ ಹೇಳೋದಾದ್ರೆ ತಂದೆ ತಾಯಿ ಯಾವಾಗ್ಲೂ ಸ್ಫೂರ್ತಿದಾಯಕನೇ ಆಗಿದ್ರು ನನಗೆ. ನಮ್ಮ ಸ್ಪೆಷಲಿ ನಮ್ಮ ಪಪ್ಪ ಅಂತೂ ಪ್ರತಿಯೊಂದು ಲೋ ಮೂಮೆಂಟ್ ಅಲ್ಲೂ ನನಗೆ ಗೈಡ್ ಮಾಡ್ತಿದ್ರು, ಮತ್ತೆ ಹುರಿದುಂಬಿಸ್ತಿದ್ರು ನಿನ್ನಿಂದ ಸಾಧ್ಯ ಆಗ್ತತಿ, ನೀನ್ ಮಾಡ್ತೀಯ ಅಂತ ಹೇಳಿ. 17 ಚಿನ್ನದ ಪದಕ ಒಟ್ಟಾರೆ ಯೂನಿವರ್ಸಿಟಿ ಫಸ್ಟ್ ನಾವೇ, ಎಷ್ಟು ಖುಷಿ ಅದು? ತುಂಬಾ ಖುಷಿ ಆಗ್ತಿದೆ, ಬಹಳ ಪ್ರೌಡ್ ಆಗ್ತಿದೆ. ನಮಸ್ತೆ, ನಾನು ಸಹನಾ ಅವ್ರ ಮಮ್ಮಿ. ನನ್ನ ಮಗಳು ಗೋಲ್ಡ್ ಮೆಡಲ್ ಅಂತ ತಗೊಳಕ್ ಬಹಳ ಖುಷಿ ಆಗಿತ್ತು ನಮಗೆ. ಚೆನ್ನಾಗಿ ಹಾಕಿ ಕಷ್ಟಪಟ್ಟು ಎಷ್ಟು ಓದ್ಬೇಕು ಮಾಡ್ಬೇಕು ಅಂತಂದೇಳಿ ಅವ್ರ ಪಪ್ಪ ಹಿಂಗ ಮಾಡ್ಬೇಕವ, ನೀನ್ ಹಿಂಗೆ ಇರ್ಬೇಕವ, ಹಿಂಗ್ ತಗೋಬೇಕು, ಹಿಂಗ್ ಮಾಡ್ಬೇಕು, ಯಾರ ಟಿವಿಯಲ್ಲಿ ಏನಾರ ಫಂಕ್ಷನ್ ಇಂಥವೇನಾರ ಇದ್ರ ಆ ಥರ ನೀನು ಆಗ್ಬೇಕು ಅಂತಂದು ಅವ್ರ ಪಪ್ಪ ಹೇಳಿ ಇದು ಮಾಡ್ತಿದ್ರಿ. ಆಗ್ಲಿ ಪಪ್ಪ ಮಾಡ್ತೀನಿ ಅಂತಂದೇಳಿ ಭಾಳ ಕಷ್ಟಪಟ್ಟು ಹಾರ್ಡ್ ವರ್ಕ್ ಭಾಳ ಐತ್ರಿ ಅವ್ರದ್ದು. ಮೂರು ಜನ ಮಕ್ಕಳು ನಮಗೆ, ಮೂವರು ಹಂಗಾದ ಹೆಣ್ಮಗಳು ಇಷ್ಟಕ್ಕೊಂದು ಸಾಧನೆ ಮಾಡ್ಯಾಳಂದ್ರೆ ಭಾಳ ಹೆಮ್ಮೆ ಆಗ್ತದ್ರಿ. ನನ್ನ ಹೆಸರು ಮಂಜುನಾಥ್ ಪಟಗೆ ಅಂತಾರೆ. ನಮ್ಮ ಮಗಳು ಈ ಸಾಧನೆ ಬಹಳ ಖುಷಿ ಆಗ್ತದೆ. ಜಗತ್ತಿನಲ್ಲಿ ಇದಕ್ಕಿಂತ ಹೆಚ್ಚಿನ ಆನಂದ ಬೇರೆ ಯಾವ್ದಿಲ್ಲ ಅನ್ಕೊಂತ. 17 ಗೋಲ್ಡ್ ಮೆಡಲ್ ಅಂತಂದ್ರೆ ತಂದೆ ತಾಯಿ ಪಾತ್ರ ಮುಖ್ಯ. ನೀವು ಯಾವ ರೀತಿ ಹೇಳ್ತೀರಿ ಮಗಳಿಗೆ, ಯಾವ ರೀತಿ ಓದ್ಬೇಕು, ಈ ರೀತಿ ಮಾಡ್ಬೇಕು, ಇನ್ನೊಬ್ಬರ ಸ್ಫೂರ್ತಿ ನೋಡಿಸಿ ಏನಾದ್ರು ಹೇಳ್ತಿದ್ರಾ ಅವ್ರಿಗೆ? ಹೇಳ್ತಿದ್ವ್ರಿ. ನಾವು ಪ್ರತಿಯೊಬ್ಬ ಮಕ್ಕಳಿಗೆ 3 ಅದಾರ್ರಿ ನಮ್ಮ ಮಕ್ಕಳು, 3 ಏನೈತಲ್ಲ ಅವತ್ತಿನ ಕೆಲಸನ ಅವತ್ತ ಮಾಡಿ ಮುಗಿಸ್ಬೇಕು ಅಂತ ಹೇಳಿದ್ರು. ಅವತ್ತಿನ ಕೆಲಸ ಅವತ್ತು ಮಾಡಿ ಮುಗಿಸಿ ಅವತ್ತಿನ ಅವತ್ತು ಏನಿದ್ರು ಮುಗಿಸಿ ಮಕ್ಕಬೇಕು ಅಂತ ಹೇಳಿದ್ರು. ಎಲ್ಲ ತಂದೆ ತಾಯಿಗಳು ನಮ್ಮಂಗೆ ಕಷ್ಟಪಟ್ಟು ಓದಿಸಿ ಅವ್ರಿಗೆ ಸ್ವಲ್ಪ ಒಳ್ಳೆ ದಾರಿಯನ್ನ ತೋರಿಸ್ಬೇಕ್ರಿ. ಘಟಿಕೋತ್ಸವದಲ್ಲಿ ಚಿನ್ನದ ಪದಕ ಗೆದ್ದವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಇದೀಗ 16 ಚಿನ್ನದ ಪದಕ ಪಡೆದಿರುವಂತಹ ಭೀಮಾ ಅವರು ನಮ್ಮ ಜೊತೆ ಅದರ. 16 ಚಿನ್ನದ ಪದಕ ಹೇಗೆ ಸಾಧ್ಯ ಆಯ್ತು? ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್ ಇದ್ರೆ ಯಾರು ಬೇಕಾದ್ರೂ ಏನಾದ್ರೂ ಸಾಧನೆ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹಾರ್ಡ್ ವರ್ಕ್ ಅಂತ ಹೇಳಿದ್ರಿ, ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ವರ್ಕ್ ಬಗ್ಗೆ ಹೇಳ್ತೀರಿ? ಸ್ಮಾರ್ಟ್ ವರ್ಕ್ ಬೇಕಾಗುತ್ತೆ ಸರ್, ಬಟ್ ಸ್ಮಾರ್ಟ್ ವರ್ಕ್ ಇಂದಾನೆ ಎಲ್ಲಾನು ಸಾಧನೆ ಮಾಡಕ್ ಆಗಲ್ಲ ಸರ್. ಹಾರ್ಡ್ ವರ್ಕ್ ಇದ್ದೆ ಅಂತಂದ್ರೆ ನಮ್ಗೆ ಸಕ್ಸಸ್ ಈಸಿಯಾಗಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರಯತ್ನ ಜೊತೆಗೆ ಸ್ಫೂರ್ತಿ ಆಗಿರ್ಬೇಕು ಯಾರಾದ್ರೂ, ಯಾರು ಸ್ಫೂರ್ತಿ? ನಮ್ಮ ಅಣ್ಣ ನಮ್ಮ ತಾಯಿನೇ ನನಗೆ ಸ್ಫೂರ್ತಿ ಸರ್, ನಮ್ಮ ತಂದೆ ಕೂಡ. ತುಂಬ ಖುಷಿ ಆಗ್ತಿದೆ ಸರ್, ನಾನು ನನ್ನ ಪಿ ಯು ಸಿ ಆದಮೇಲೆ ನನ್ನ ತಂದೆನ ನಾನು ಕಳ್ಕೊಂಡೆ. ಅದಕ್ಕಿಂತ ಮುಂಚೆನೂ ಅದಾದ್ಮೇಲೂ ನನ್ನ ಅಣ್ಣನೇ ನನಗೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ನನ್ನ ತಂದೆ ಇದ್ದಿದ್ದನಪ್ಪ ಅಂದರೆ ಈ ಟೈಮಿಗೆ ತುಂಬಾನೇ ಖುಷಿ ಪಡ್ತಿದ್ರು. ನಮ್ಮ ಅಣ್ಣನೂ ಅದೇ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ನಾನು ಓದ್ತೀನಿ ಅಂದಿದ್ದಕ್ಕೆ ಯಾವತ್ತೂ ಬೇಡ ಅಂದಿಲ್ಲ, ನೀನು ಓದು ಚೆನ್ನಾಗೇ ಓದ್ತೀಯ, ನೀನೇ ಟಾಪರ್ ಬರಬೇಕು ಅಂತ ನನಗೆ ಯಾವಾಗಲೂ ಪ್ರೋತ್ಸಾಹ ಮಾಡಿದ್ದಾರೆ ಸರ್. ನಮ್ಮ ತಾಯಿ ಕೂಡ ಅದೇ ರೀತಿಯಾಗಿ ಧೈರ್ಯ ಇತ್ತಪ್ಪ ಅಂದರೆ ಏನು ಬೇಕಾದರೂ ಒಂದು ಹೆಣ್ಮಗಳು ಸಾಧನೆ ಮಾಡ್ತಾಳೆ ಅಂತ ಹೇಳಿದೆ ಸರ್. ಆ ಧೈರ್ಯ ತಾಯಿ ನೋಡಿ ನನಗೆ ಬಂದು ನಾನು ಇದೊಂದು ಸಾಧನೆಗೆ ಒಂದು ಸ್ಫೂರ್ತಿ ಸರ್. ಈಗ ಸಾಕಷ್ಟು ಜನ ಸಾಧನೆ ಮಾಡೋದ್ರೆ ನೋಡ್ತೀವಿ, IAS KAS ಅನ್ನೋ ಕನಸನ್ನು ಕಾಣ್ತಾರೆ, ತಾವೇನಾದರೂ ಕಂಡಿದ್ದೀರಾ? ಅದೇ ಸರ್, ನಾನು MSc ಮುಗಿಸಿ KAS ಆಫೀಸರ್ ಆಗಿ ರೈತರಿಗೇನೆ ತುಂಬ ಹೆಲ್ಪ್ ಮಾಡಬೇಕು ಅನ್ನೋದೊಂದು ಆಸೆ ಸರ್ ನನಗೆ. ನಾನು ರೈತರಿಗೆ ಎಷ್ಟೋ ಜನ ರೈತರಿಗೆ ಹಳ್ಳಿ ಒಳಗಡೆ ನಮ್ದು ಗೌರ್ಮೆಂಟಿನ ಸ್ಕೀಮ್ಸ್ ಗೊತ್ತಿರಲ್ಲ ಸರ್, ಎಷ್ಟೊಂದು ಸಬ್ಸಿಡಿ ಇದಾವೆ, ಯಾವ ರೀತಿ ಬೆಳಿಬೇಕು. ಸುಮ್ಮನೆ ಎಲ್ಲರೂ ಬೆಳೀತಾರೆ ಊರಾಗ ಅಂತ ಬೆಳೀತಾರೆ ಸರ್ ಎಲ್ಲ ರೈತರು, ಬಟ್ ಅವ್ರ ಹೊಲಕ್ಕೆ ಯಾವುದು ಸುಟೇಬಲ್ ಆಗುತ್ತೆ, ಅವ್ರ ಸಾಯ್ಲಿಗೆ ಯಾವ್ದು ಸುಟೇಬಲ್ ಆಗುತ್ತೆ ಅನ್ನೋದು ಎಷ್ಟೊಂದು ಗೊತ್ತಿರಲ್ಲ. ಆ ರೀತಿ ನಾನು ಏನಾದ್ರು KAS ಆಫೀಸರ್ ಆದರೆ ಪ್ರತಿಯೊಂದು ಊರಲ್ಲೂ ಕೂಡ ಆ ರೀತಿ ಸಾಯ್ಲ್ ಟೆಸ್ಟಿಂಗ್ ಯೂನಿಟ್ಸ್ ಆ ಥರ ಆಫೀಸರ್ ಅಗ್ರಿಕಲ್ಚರ್ ಆಫೀಸರ್ನ ಎಷ್ಟೋ ಜನ ಇದ್ದಾರೆ ಸರ್, ಅವ್ರನ್ನೆಲ್ಲ ಹೈಯರ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡೋ ರೀತಿ ಮಾಡಬೇಕು ಅಂತ, ಅವ್ರಿಗೆ ತಿಳಿಸ್ಬೇಕು ಅವ್ರದೇ ಭಾಷೆಯಲ್ಲಿ ಅವ್ರಿಗೆ ಅರ್ಥ ಆಗಂಗೆ ಮಾಡಿ ಪ್ರಾಯೋಗಿಕವಾಗಿ ತೋರಿಸ್ಬೇಕು ಅನ್ನೋದೊಂದು ಕನಸು ಸರ್. ಆತ್ಮೀಯರೆ, ಇದೀಗ ಪವನ್ PR ಅವರು 4 ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ, ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಪವನ್. ನಮಸ್ಕಾರ ಸರ್. 4 ಚಿನ್ನದ ಪದಕ ಹೇಗೆ ಸಾಧ್ಯ ಆಯಿತು ಸರ್? ಆಕ್ಚುಲಿ ನಾವು ಫಸ್ಟ್ ಡೆಡಿಕೇಟೆಡ್ಡಿಂದ ನಾವು ವರ್ಕ್ ಮಾಡಬೇಕು. ರಿಸರ್ಚ್ನ ನಾವು ಕಂಪ್ಲೀಟಾಗಿ ವಿತಿನ್ ಟೈಮ್ ಮುಗಿಸ್ಕೊಂಡ್ರೆ ಮಾತ್ರ ನಾವು ಇದಕ್ಕೆ ಎಲಿಜಿಬಲ್ ಆಗ್ತೀವಿ ಗೋಲ್ಡ್ ಮೆಡಲ್ಗೆ. ಆ್ಯಕ್ಚುಲಿ ವಿತ್ ಲಾಟ್ ಆಫ್ ಡಿಫಿಕಲ್ಟೀಸ್ ವಿ ಹ್ಯಾವ್ ಫೇಸ್ಡ್ ವಿತ್, ನಮಗೆ ಸಿಕ್ಯೂರ್ ಅಲ್ಪ ಸ್ವಲ್ಪ ಅವಕಾಶದಲ್ಲಿ ನಾವು ಒಳ್ಳೆ ರಿಸರ್ಚ್ ಮಾಡಿಕೊಂಡು ನಾವು ವಿತಿನ್ ಟೈಮಲ್ಲಿ ಮುಗಿಸ್ಕೊಂಡು ವಿ ಫೈನಲಿ ಗಾಟ್ ದಿಸ್. ವಿ ಹ್ಯಾವ್ ಟು ಡೂ ಅಟ್ ಲೀಸ್ಟ್ 95% ಆಫ್ ಹಾರ್ಡ್ ವರ್ಕ್, ಅನದರ್ 5% ಆಫ್ ಸ್ಮಾರ್ಟ್ ವರ್ಕ್. ಇಟ್ ವಿಲ್ ಗಿವ್ಸ್ ಯು ಫ್ರೂಟ್ಫುಲ್ನೆಸ್. ಮುಂದಿನ ಕನಸು ಏನು ತಮ್ಮದು ಸರ್? ಆ್ಯಕ್ಚುಲಿ ನಾನು ಅಗ್ರಿಕಲ್ಚರ್ ರಿಸರ್ಚ್ ಸೈಂಟಿಸ್ಟಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನಾನು, ಅದು ಅದ್ರ ಬಗ್ಗೆನೇ ಈಗ ಓದ್ತಾ ಇದ್ದೀನಿ. ನೆಕ್ಸ್ಟ್ ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇದೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಕುಟುಂಬದವರು ಆ್ಯಕ್ಚುಲಿ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ, ಏನಂದರೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎನ್ಕರೇಜ್ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಲಾವಣ್ಯ ಅಂತ. ನಾನು UHS ಗೋಲ್ಡ್ ಮೆಡಲ್ ಪಡೆದಿದ್ದೀನಿ. ನಮ್ಮದು ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಪ್ಲಾಂಟೇಷನ್ ಸ್ಪೈಸ್ ಮೆಡಿಸಿನಲ್ ಆರೋಮ್ಯಾಟಿಕ್ ಕ್ರಾಪ್ಸ್ ಅಂತ. ಸೊ ಈ ಡಿಪಾರ್ಟ್ಮೆಂಟ್ನ ಯೂಶ್ವಲಿ ಯಾರೂ ಚೂಸ್ ಮಾಡಲ್ಲ. ನಂದು BSL ಗೋಲ್ಡ್ ಮೆಡಲ್ ಆಗಿದ್ರೂ ನನ್ನ ಇಷ್ಟದ ಪ್ರಕಾರ ಈ ಡಿಪಾರ್ಟ್ಮೆಂಟ್ ಚೂಸ್ ಮಾಡ್ಕೊಂಡು ಬಂದೆ. ನಾನು ಯಾರೂ ಅಷ್ಟು ಪ್ರಿಫರೆನ್ಸ್ ಕೊಡಲ್ಲ. ಸೊ ತುಂಬ ನೆಗೆಟಿವ್ ಎಲ್ಲ ಫೇಸ್ ಮಾಡಿದೆ, ಯಾಕೆ ಇದನ್ನು ತೊಗೊಂಡೆ, ಯಾರೂ ಸಪೋರ್ಟ್ ಮಾಡಲಿಲ್ಲ ಇನಿಷಿಯಲ್ ಡೇಸಲ್ಲಿ. ಬಟ್ ಆಮೇಲೆ ನಂದು ಇದರಲ್ಲಿ ಇಂಟ್ರೆಸ್ಟು, ಇದ್ರಲ್ಲಿ ಡೆಡಿಕೇಶನ್ ಎಲ್ಲ ನೋಡಿ ನನ್ನ ಗೈಡು ಮತ್ತು ಅಪ್ಪ ಅಮ್ಮ ನಮ್ಮ ಅಣ್ಣ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ರು ನನಗೆ. ಆಮೇಲೆ ನನ್ನ ಬ್ಯಾಚ್ ಮೇಟ್ಸೂ ಆಗಿರ್ಬೋದು, ಆಮೇಲೆ ನಾನು ನಮ್ಮ PhD ಸೀನಿಯರ್ಸು 4 ಜನ ಇದ್ರು ಅವರು, ಆಮೇಲೆ ನಮ್ಮದು ಸೀನಿಯರ್ MSc ಅವರು, ಸೀನಿಯರ್ಸು ಜೂನಿಯರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನಂದು ರಿಸರ್ಚ್ ಮಾಡೋದಕ್ಕೆ. ಆಮೇಲೆ ಯೂನಿವರ್ಸಿಟಿ ಕಡೆಯಿಂದನೂ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ, ಎಲ್ಲರೂ ಹೆಲ್ಪ್ಫುಲ್ ಆಗೇ ಇದ್ರು. ಗೋಲ್ಡ್ ಮೆಡಲಿಸ್ಟ್ ಆಗಿರೋದಕ್ಕೆ ತುಂಬಾನೇ ಖುಷಿ ಇದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು 4-5 ಇಯರ್ಸಿಂದ ಯಾರ್ದು ಆಗಿಲ್ಲ ಗೋಲ್ಡ್ ಮೆಡಲ್, ಅಂದರೆ ನೋ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅನ್ನೋ ಥರನೇ ಇರ್ತಾ ಇತ್ತು. ಸೊ ಅಷ್ಟು ಲೈಕ್ ಕಡೆಗಣಿಸ್ತಿದ್ರು, ಅದಕ್ಕೆ ಖುಷಿ ಇದೆ. ನನ್ನ ಡಿಪಾರ್ಟ್ಮೆಂಟಿಗೆ ನನ್ನನ್ನು ನೋಡಿ ಹೆಮ್ಮೆ ಪಡ್ತಾರೆ ಅಂತ ನನಗೆ ಖುಷಿ. ಫಸ್ಟ್ ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಕೊಡ್ರಿ, ಪೇರೆಂಟ್ಸ್ ಇಷ್ಟದಂತೆ ಓದ್ಕೊಳ್ಳಿ, ಅವ್ರು ಇಷ್ಟದಂತೆ ನಡ್ಕೊಳ್ಳಿ, ಇದೆಲ್ಲ ಇದ್ದಿದ್ದೆ, ಎಂಜಾಯ್ ಮಾಡೋದು, ಫ್ರೆಂಡ್ಸು ಅದೆಲ್ಲ ಇದ್ದಿದ್ದೆ. ಬಟ್ ಫಸ್ಟ್ ಇಂಪಾರ್ಟೆನ್ಸ್ ಪೇರೆಂಟ್ಸಿಗೆ ಕೊಡಬೇಕು, ಆಮೇಲೆ ಟೀಚರ್ಸಿಗೆ ಕೊಡಬೇಕು, ಅವ್ರು ಏನು ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಹೇಳೋದು. ಸೊ ಪೇರೆಂಟ್ಸ್ ಮತ್ತು ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಟ್ಕೊಂಡು ಅವ್ರು ಇಷ್ಟದಂತೆ ನಡ್ಕೊಳ್ಳೋದು ಸಜೆಸ್ಟ್ ಮಾಡ್ತೀನಿ ಯೂತ್ಗೆ. ಆಮೇಲೆ ನನ್ನ ಮುಂದಿನ ಗುರಿ ಬಂದುಬಿಟ್ಟು ಇದರಲ್ಲೇ ಅಂದರೆ ಫಾರ್ಮಿಂಗಲ್ಲೇ ಕಂಟಿನ್ಯೂ ಮಾಡಬೇಕಂತ ನಂಗೆ ಇಷ್ಟ. ಅದರಲ್ಲೂ ಆರ್ಗ್ಯಾನಿಕ್ ಫಾರ್ಮಿಂಗು ಮತ್ತು ಎನಿವೇ ನ್ಯಾಚುರಲ್ ಫಾರ್ಮಿಂಗಲ್ಲಿ ಬೆಳಿಬೇಕು ಅಂತ ನಂಗೆ ಇಷ್ಟ ಆಗ್ತಿದೆ. ಈಗ ನಾನು ಕರೆಂಟ್ಲಿ ಬೆಳವಲ ಫೌಂಡೇಶನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಅದೂ ಆಗ್ರೋ ಎಕೊಲಾಜಿಕಲ್ ಫಾರ್ಮಿಂಗ್ ಸಪೋರ್ಟ್ ಮಾಡುತ್ತೆ ಅದು. ಸೊ ಅಲ್ಲಿ ಜಾಯಿನ್ ಆಗಿರೋದು ನಂಗೆ ಖುಷಿ ಇದೆ, ಅದರಲ್ಲೇ ಕಂಟಿನ್ಯೂ ಆಗ್ತೀನಿ, ನಾನು ಬೆಳಿತೀನಿ, ಆರ್ಗ್ಯಾನಿಕ್ ಫಾರ್ಮಿಂಗ್ನು ಬೆಳೆಸ್ತೀನಿ. ನಮಗೆ ನಮ್ಮ ಮಗಳು ಈ ಘಟಿಕೋತ್ಸವದಲ್ಲಿ MSCಯಲ್ಲಿ ಬಂಗಾರದ ಪದಕ ಪಡೆದಿದ್ದಕ್ಕೆ ನಾವು ಪೇರೆಂಟ್ಸ್ ಆಗಿ ತುಂಬ ಸಂತೋಷನ ವ್ಯಕ್ತಪಡಿಸ್ತಾ ಇದ್ದೀವಿ. ಆ ನಂತರ ನಮ್ಮ ಮಗಳು ಚೆನ್ನಾಗಿ ಈ ತೋಟಗಾರಿಕಾ ಇಲಾಖೆಯಲ್ಲಿ ತೋಟಗಾರಿಕಾ ಒಂದು ಪರಿಸರದಲ್ಲಿ ಬೆಳೆದು ತೋಟಗಾರಿಕೆಯನ್ನು ಆಮೇಲೆ ಸಾಮಾನ್ಯ ಜನರಿಗೆ ಆ ತೋಟಗಾರಿಕೆ ಬಗ್ಗೆ ಇರತಕ್ಕಂಥ ಸಾಮಾನ್ಯ ಜ್ಞಾನವನ್ನು ವಿಸ್ತರಿಸಲಿ ಅಂತ ಹೇಳ್ತಾ ಇದ್ದೀವಿ. ಮೂಲತಃ ನಮ್ಮ ತಂದೆ ತಾತನವರು ಅಜ್ಜರವರು ಕೃಷಿ ಕುಟುಂಬದಲ್ಲಿದ್ದರು, ನಾವು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಒಂದು ಮಣ್ಣಿನ ಒಂದು ಸಂಪರ್ಕ ಇರೋದ್ರಿಂದ ಮಗಳಿಗೆ. ನನ್ನ ಹೆಸರು ಕಾರ್ತಿಕ್ ಸಿಎಸ್, ನಾನು ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ ಫ್ರಮ್ ದ ಡಿಪಾರ್ಟ್ಮೆಂಟ್ ಮಾಲಿಕ್ಯುಲರ್ ಬಯಾಲಜಿ ಅಂಡ್ ಬಯೋಟೆಕ್ನಾಲಜಿ. ಇದಕ್ಕೆ ನನ್ನ ಎಲ್ಲ ಕ್ರೆಡಿಟ್ಸ್ನು ಫಸ್ಟ್ ನನ್ನ ತಂದೆ ತಾಯಿ ಕೊಡೋಕೆ ಇಷ್ಟಪಡ್ತೀನಿ. ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ನನ್ನ ಗೈಡ್, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪಲ್ಲಿ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮೊದಲಿಂದ ರಿಸರ್ಚ್ ಸ್ಟಾರ್ಟ್ ಆಗದಿಂದ ಇರ್ಬೋದು, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪಲ್ಲೂ ನಾನು ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತಿದೆ, ಅಂದರೆ ನಾವು ಪಟ್ಟಿ ಶ್ರಮ ಎಲ್ಲದಕ್ಕೂ ಒಂದು ಲೈಕ್ ಇದು ಸಿಕ್ಕಿದೆ ಅಂದರೆ ತುಂಬ ಆನರಬಲ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ. ಕಷ್ಟ ಬಿದ್ದರೆ ಮುಂದೆ ಸುಖ ಇದ್ದೇ ಇದೆ, ಕಷ್ಟ ಆಗುತ್ತೆ ಅಂತ ನಾವು ಅವತ್ತೇ ಬಿಟ್ಕೊಡ್ಬಾರ್ದು, ಟ್ರೈ ಮಾಡ್ತಾನೆ ಇರಬೇಕು. ನಾನು ತುಂಬ ಟ್ರೈ ಮಾಡಿದ್ದೀನಿ, ರಿಸಲ್ಟ್ಸ್ ಬರಲಿಬೇಕಾದ್ರೆ ಫ್ರಸ್ಟ್ರೇಟ್ ಆಗಿರ್ತೀವಿ, ಕೀಪ್ ಆನ್ ಟ್ರೈಯಿಂಗ್, ಯುಲ್ ಗೆಟ್ ಸಮಥಿಂಗ್. ನನ್ನ ಹೆಸರು ಚಂದನ, MSc ಇನ್ ಫ್ರೂಟ್ ಸೈನ್ಸ್ ನಾನು ಓದಿರೋದು. ನಂಗೆ ಸಿಕ್ಕಿರೋದು ಇವತ್ತು ಹೈಯೆಸ್ಟ್ GPA ಇನ್ SC/ST ಕ್ಯಾಟಗರಿಯಲ್ಲಿ. ಇದನ್ನ ಎಷ್ಟು ಖುಷಿ ಆಗ್ತಿದೆ ಅಂದರೆ ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನೆಲ್ಲನೂ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ, ನಮ್ಮ ಕಾಲೇಜ್, ನನ್ನ ಫ್ರೆಂಡ್ಸ್, ನನ್ನ ಗೈಡ್ ಎಲ್ಲರಿಗೂ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ. ಮತ್ತು ಅಪ್ಪಾಜಿ ಅಮ್ಮ ಇವತ್ತು ಬಂದಿಲ್ಲ, ಬಟ್ ಅವ್ರ ಪ್ಲೇಸಾಗಿ ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ. ಸೊ ಥ್ಯಾಂಕ್ ಯು. ನಾನು ಡಾಕ್ಟರ್ ಪ್ರತೀಕ್ಷಾ ಸಿಟಿ. ಇವತ್ತಿನ ದಿನ ನಾನು ಈ 14th ಕಾನ್ವೊಕೇಶನಲ್ಲಿ ನನ್ನ ಡಾಕ್ಟರೇಟ್ ಪದವಿನ ಪಡ್ಕೊಂಡಿದ್ದೀನಿ. ಇದಕ್ಕೆ ಮುಖ್ಯ ಕಾರಣ ಆಗಿರೋದು ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ, ಹಾಗೆ ನಮ್ಮ ಗೈಡ್ ಆದಂತಹ ಬಾಲಾಜಿ ಎಸ್ ಕುಲಕರ್ಣಿ ಸರ್ ಅವರು. ಇದು ನನ್ನ 2-3 ವರ್ಷದ ಫಲ ಅಲ್ಲ, ಇದು 5 ವರ್ಷ ನನ್ನ ಕಠಿಣ ಪರಿಶ್ರಮದಿಂದ ನಾನು ಇದನ್ನು ತಗೊಂಡಿದ್ದೀನಿ. ಇದು ಕಾರಣಕರ್ತರಾಗಿ ಅಂತ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನನ್ನ ಮುಂದಿನ ಗುರಿ ಏನಂದ್ರೆ, ನಾನು ರೈತರಿಗೋಸ್ಕರ ನಾನು ಏನಾದ್ರು ಮಾಡಬೇಕು ಅಥವಾ ಈಗ ಇದೇ ಸಾಧನೆ ಇದೇ ಫೀಲ್ಡ್ ನಾನು ಮುಂದುವರಿಬೇಕಂತ ಇಷ್ಟಪಡ್ತೀನಿ. ಸೈಂಟಿಸ್ಟ್ ಆಗಿ ಮುಂದುವರಿಬೇಕಂತ ಒಂದು ಕನಸಿದೆ. ಈ 14th ಘಟಿಕೋತ್ಸವದಲ್ಲಿ ವಿಶ್ವವಿದ್ಯಾಲಯದ ಸಮಗ್ರ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಕುಟುಂಬದವರು, ಮಾಧ್ಯಮ ಮಿತ್ರರು ಈ ಘಟಿಕೋತ್ಸವಕ್ಕೆ ಸಾಕ್ಷಿಯಾದರು. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ 14th ಘಟಿಕೋತ್ಸವವನ್ನು ರಾಷ್ಟ್ರಗೀತೆಯ ಮೂಲಕ ಸಮಾರೋಪಗೊಳಿಸಲಾಯಿತು. ಇದುವರೆಗೆ ಇದೇ ಮಂಗಳವಾರ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಡೆದ 14th ಘಟಿಕೋತ್ಸವದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಮಹಾಂತೇಶ್ ಕೋತಿನಿ, ಸಂಕಲನ ಶಿದರಾಯ್ ಸಾಳುಂಕೆ, ನಿರ್ಮಾಣ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇನ್ನು ಮುಂದಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನಾ ಪದಗಳನ್ನು ಕಲಬುರ್ಗಿಯ ಜಗನ್ನಾಥ್ ಬಡಿಗೇರ್ ಮತ್ತು ತಂಡದವರಿಂದ ಒಂದು ಭಜನಾ ಪದ ಕೇಳೋಣ. ಸಿರಿತನವೆಂಬುದು ಮಧ್ಯಾಹ್ನ ಬಿಸಿಲ ಇರು ತನಕ, ಸಿರಿತನವೆಂಬುದು ಮಧ್ಯಾಹ್ನ ಬಿಸಿಲ ಇರು ತನಕ, ಮಾಡತಾದ ಹಿಡಿಯ ಮೊದಲ ತರ್ಕ ಹಣ ಹೋದ ಮೇಲ ಹೆಣ ಮುಟ್ಟುವುದಿಲ್ಲ ನೆನಪ ಇರಲಿ ಮೂರ್ಖ ಹೆಣ ಮಾತಾಡತಾದ ಹಿಡಿಯ ಮೊದಲ ತರ್ಕ ಹಣ ಇದ್ದರ ಹೆಣ ಮಾತಾಡತಾದ ಹಿಡಿಯ ಮೊದಲ ತರ್ಕ ಹಣ ಹೋದ ಮೇಲೆ ಹೆಣ ಮುಟ್ಟುವುದಿಲ್ಲ ನೆನಪ ಇರಲಿ ಮೂರ್ಖ ಎಷ್ಟು ಇದ್ದರು ಕಡಿಮೆ ನೋಡಿ ಜಲ್ಮಕ್ಕ ಎಷ್ಟು ಇದ್ದರು ಕಡಿಮೆ ನೋಡಿ ಜಲ್ಮಕ್ಕ ಹೊಳಿ ಹೊಳಿ ಹುಟ್ಟಿ ಬರುವುದಿಲ್ಲ ಮಾನವ ಧರ್ಮಕ್ಕ ಹೊಳಿ ಹೊಳಿ ಹುಟ್ಟಿ ಬರುವುದಿಲ್ಲ ಮಾನವ ಧರ್ಮಕ್ಕ ನನ್ನವರು ತನ್ನವರು ಇರಲಿ ದೈವಕ್ಕ ಇರುವುದರೊಳಗ ಕೀರ್ತಿ ಉಳಿಸೋ ತಮ್ಮ ಉಳಿತೈತಿ ನಿನ್ನ ಬೆಳಕ ಇರುವ ತನಕ ನನ್ನವರು ತನ್ನವರು ಇರಲಿ ದೈವಕ್ಕ ಇರುವುದರೊಳಗ ಕೀರ್ತಿ ಉಳಿಸೋ ತಮ್ಮ ಉಳಿತೈತಿ ನಿನ್ನ ಬೆಳಕ ಕುಂಬಾರ ಹುಳ ಕೆಸರಾಗ ಇದ್ದಂಗ ಇರಬೇಕ ಕುಂಬಾರ ಹುಳ ಕೆಸರಾಗ ಇದ್ದಂಗ ಇರಬೇಕ ಸಂಸಾರ ಎಂಬುದು ಸಕ್ಕರೆ ಹಾಲಿನಂಗ ಸವಿಬೇಕ ಸಂಸಾರ ಎಂಬುದು ಸಕ್ಕರೆ ಹಾಲಿನಂಗ ಸವಿಬೇಕ ತಿರುಗಿ ಬಂದಿದಿಲ್ಲಿ ತನಕ ಹುಟ್ಟಿ ಬಂದ ಮೇಲೆ ಎರಡ ಶಬ್ದ ಬರ್ತಾವ ಹಿಂಬಾಲಕ ಲಕ್ಷ ಚೌರಾಸಿ ಜಲ್ಮವ ತಿರುಗಿ ಬಂದಿದಿಲ್ಲಿ ತನಕ ಹುಟ್ಟಿ ಬಂದ ಮೇಲೆ ಎರಡ ಶಬ್ದ ಬರುತ್ತವ ಹಿಂಬಾಲಕ ಸಾಯುವ ತನಕ ಒಳ್ಳೆದ್ದು ಕೆಟ್ಟದ್ದು ಕಡಿ ತನಕ ಸಾಯುವ ತನಕ ಒಳ್ಳೆದ್ದು ಕೆಟ್ಟದ್ದು ಕಡಿ ತನಕ ನಾ ಅನ್ನುವ ಅಹಂಕಾರ ತರಬೇಡ ಗುರು ಕಡಿ ತನಕ ನಾ ಅನ್ನುವ ಅಹಂಕಾರ ತರಬೇಡ ಗುರು ಕಡಿ ತನಕ ಕಲಬುರ್ಗಿ ಊರ ಜಾಹೀರ ದೇಶಕ್ಕ ಕಾಳಿಕಾ ದೇವಿಯ ಒರುವೈತಿ ನನಗನ ಹಾಡುವೆ ಬೇಳ ತನಕ ದೇಶದೊಳಗ ನನ್ನ ಕಲಬುರ್ಗಿ ಊರ ಜಾಹೀರ ದೇಶ ರಾಜ ಇರದೇಶಕ್ಕ ಕಳಕ ದೇವಿಯ ವರುವತಿ ನನಗಣ ಹಾಡುವೆ ಚಂಚನಕ ಕಂದ ಮಾರುತಿ ಕವಿಯು ಬರೆಯ ತನ ದಿನ ದಿನಕ ಕಂದ